ಒಳ್ಳೆ ಬೆಳೆ ಬಂದು ಮಳೆ ಜಾಸ್ತಿ ಆಗಿ ಹೋಯ್ತವ್ರು. ಈಗ ಆ ಥರ ಮಿಶ್ರ ಬೆಳೆ ಬೆಳೆದಿಂದ ಒಂದು ಬೆಳೆ ಹೋದ್ರು, ಈಗ ನೆಕ್ಸ್ಟ್ ತೊಗರಿನೂ ಚೆನ್ನಾಗಿ ಬಂತು, ರೆಸ್ಟ್ ರಾಗಿನೂ ಬಂತು, ಕಡಲೆನೂ ಚೆನ್ನಾಗಿ ಬಂತು, ಮೆಕ್ಕೆಜೋಳ ಸ್ವಲ್ಪ ಮಳೆ ಜಾಸ್ತಿ ಆಗಿ ಫೇಲ್ ಆಯಿತು, ಹಂಗಾಗಿ ಮಿಶ್ರ ಬೆಳೆ ಬೆಳೆದು ಚೆನ್ನಾಗಿದೆ ಸರ್. ಮತ್ತೆ ನಾವು ಮಿಶ್ರ ಬೆಳೆ ಬೆಳೆಯೋದ್ರಿಂದ ನಾವು ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಅಂತ. ಹೌದು ಸರ್, ಒಂದು ಮಿಶ್ರ ಬೆಳೆ ಬೆಳೆಯೋದ್ರಿಂದ ಬೇರೆ ಬೆಳೆ ಫೇಲ್ ಆದ್ರೂ ಈ ಬೆಳೆಯಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಸರ್, ಬೆಳೆ ಬಂತು ಅಂತೇಳಿ. ಈ ಬೆಳೆ ಪರಿವರ್ತನೆ ಮಾಡ್ತಿರ್ತೀರ, ಈಗ ಈ ವರ್ಷ ಈರುಳ್ಳಿ ಹಾಕಿದ್ಕೆ ಮುಂದಿನ ವರ್ಷ ತೊಗರಿ ಹಾಕೋದು ಈ ತರ? ಹೌದು ಸರ್, ಈಗ ನಾವು ಪ್ರತಿ ವರ್ಷನು ಮೊದಲೆಲ್ಲ ಒಂದೇ ತರ ಬೆಳೀತೀವಿ ಸರ್. ಈಗ ಹತ್ತು 12 ವರ್ಷ ಒಂದೇ ಮೆಕ್ಕೆಜೋಳನೇ ಬೆಳೀತೀವಿ ಸರ್. 2 ವರ್ಷದಿಂದ ಪ್ಲಾಟ್ ಪ್ಲಾಟ್ ಚೇಂಜ್ ಮಾಡ್ತಾ ಬರ್ತಾ ಇದೀವಿ ಸರ್. ಮೆಕ್ಕೆಜೋಳ ಹಾಕಿದ ಹೊಲಗಳಿಗೆ ರಾಗಿ ಹಾಕಿದ್ವಿ, ರಾಗಿ ಹಾಕಿದ ಹೊಲಗಳಿಗೆ ನೀರುಳ್ಳಿ ಹಾಕಿದ್ವಿ, ಆಮೇಲೆ ನೀರುಳ್ಳಿ ಹಾಕಿದ ಹೊಲಗಳಿಗೆ ಕ್ಯಾರೆಟ್ ಹಾಕ್ತಾ ಇದೀವಿ, ಮತ್ತೆ ಈಗ ತೊಗರಿ ಹಾಕಿರೋದಕ್ಕೆ ಈ ಸರಿ ತೋಟ ಮಾಡ್ತಿದ್ವಿ ಹೊಸದಾಗೆ. ಆಮೇಲೆ ಹೋದ ವರ್ಷ ಮೆಕ್ಕೆಜೋಳ ಹಾಕಿದ ತೋಟಕ್ಕೆ ತೋಟ ಮಾಡಿದ್ವಿ, ಬಾಳೆ ಹಾಕಿ ತೋಟ ಮಾಡಿದ್ವಿ. ಬೇರೆ ಬೇರೆ ಅಂತರ ಬೆಳೆ ಚೇಂಜ್ ಮಾಡ್ತಾ ಇರ್ತೀವಿ, ವರ್ಷದಿಂದ ವರ್ಷ ಚೇಂಜ್ ಮಾಡ್ತಾ ಹೋಗ್ತಾ ಇದೀವಿ ಸರ್. ನಾವು ಈಗ ಮಳೆ ಆಶ್ರಿತ ಬೆದ್ಲ ಜಮೀನು ಎಷ್ಟು ಎಕರೆ ಇದೆ ಸರ್? ಬೆದ್ಲ ಜಮೀನು ಒಟ್ಟು ಒಂದು 35 ಎಕರೆ ಬರುತ್ತೆ ಸರ್. ಅದರಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ಈಗ 35 ಎಕರೆಯಲ್ಲಿ ಈ ವರ್ಷ ನಾವು 25 ಎಕರೆಗೆ ಮೆಕ್ಕೆಜೋಳ ಹಾಕೋಣ ಅಂದ್ಕೊಂಡಿವಿ ಸರ್. ಇನ್ನು 10 ಎಕರೆಗೆ ಕಡಲೆ ಹಾಕೋಣ ಅಂತೀವಿ ಸರ್. ಆದ್ರೆ ಕಡಲೆಕಿನ ಮೊದಲಿನ ಕಡಲೆ ಬಿತ್ತೋದು ಇನ್ನು 5 ತಿಂಗಳು ಮುಂದೆ ಸರ್. ಅದಕ್ಕೋಸ್ಕರ ಈಗ ಒಂದು 4 ಎಕರೆಗೆ ಅವರೇ ಹಾಕೋಣ ಅಂತೀವಿ ಸರ್. ಸಾಕಷ್ಟು ಬೇರೆ ಬೇರೆ ಬೆಳೆಗಳಿದಾವೆ, ಅಂತದ್ರಲ್ಲಿ ಈಗ ಅವರೇ ಹಾಕಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಅವರೇ ಅದು 2-3 ತಿಂಗಳು ಬೆಳೆ ಸರ್ ಅದು. ಈ ಕಡಲೆ ಬಿತ್ತಕ್ಕೆ ಇದು ಅಷ್ಟೊತ್ತಿಗೆ ಅವರೇ ಬಂದೋಗ್ಬಿಡುತ್ತೆ ಸರ್. ಅಲ್ಲಿಗೆ ಒಂದು ಬೆಳೆ ಬೆಳೆದು ಬಿಡ್ತೀವಿ, ನೆಕ್ಸ್ಟ್ ನಮ್ಗೆ ಅದರಲ್ಲಿರೋ ಪೌಷ್ಟಿಕಾಂಶಗಳು ಜಾಸ್ತಿ ಆಗಿ ಕಡಲೆ ಇಳುವರಿ ಜನ ಬರುತ್ತೆ ಸರ್. ಅದ್ರಲ್ಲಿ ಅಲ್ಲಿ ಅದು ಇರಲ್ಲ ಸೊಪ್ಪು ಕಡ್ಡಿ ಎಲ್ಲ ಕೊಳತು ಹೋಗ್ಬಿಟ್ಟು ನಮ್ಗೆ ನೆಕ್ಸ್ಟ್ ಕಡಲೆ ಗೊಬ್ಬರ ಇಲ್ಲದೇ ಕಡಲೆ ಬೆಳಿಬಹುದು ಸರ್, ಒಳ್ಳೆ ಇಳುವರಿನ ತರಬಹುದು. ಈಗ ಅವ್ರೆ ಬೇರೆ ಬೇರೆ ಈ ತರ ಅಲ್ಪಾವಧಿ ಬೆಳೆಗಳು ಬೆಳೆದಾಗ ಸಾಕಷ್ಟು ಕೂಲಿ ಕಾರ್ಮಿಕರು ಬೇಕಾಗತ್ತೆ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ನಿಮ್ಗಿಲ್ಲ ಸರ್? ಕೂಲಿ ಕಾರ್ಯಕ್ರಮ ಸಮಸ್ಯೆ ಇದೆ, ಆದ್ರೂ ನಮ್ಮನೆಯಲ್ಲಿ ನಾವು ಒಟ್ಟು ಕುಟುಂಬ ಇರೋದ್ರಿಂದ ನಾವು ಆದಷ್ಟು ಲೇಬರ್ನ ಕಮ್ಮಿನೇ ಸಣ್ಣ ಮಾಡ್ತಿರೋದು. ನಾವೆಲ್ಲ ಕೆಲಸಕ್ಕೂ ಲೇಬರ್ ಕಮ್ಮಿನೇ, ಆದಷ್ಟು ನಾವು ಟ್ಯಾಕ್ಟರಿಯಲ್ಲೇ ಉಳಿಮೆ ಜಾಸ್ತಿ, ಟ್ಯಾಕ್ಟರಿಯಲ್ಲೇ ಔಷಧಿ ಸ್ಪ್ರೇ ಮಾಡ್ತೀವಿ, ಮತ್ತೆ ಕಟ್ಟೋವೆಲ್ಲ ಮಿಷಿನ್ ಅಲ್ಲಿ ಮಾಡಿಸ್ತೀವಿ. ಹಂಗಾಗಿ ನಮ್ಗೆ ಲೇಬರ್ ಸಮಸ್ಯೆ ಆಗಲ್ಲ ಸಷ್ಟು. ನಾವು ಆದಷ್ಟು ನಾವು ಲೇಬರ್ ನ ಕಮ್ಮಿ ಮಾಡಿದೀವಿ ಸರ್. ನಾವು ಹೆಚ್ಚು ನಿಮ್ ಕೃಷಿಯಲ್ಲಿ ಯಂತ್ರೋಪಕರಣ ನಮ್ಮ ಕೃಷಿಯಲ್ಲಿ ಹೇಳ್ಬೇಕಂದ್ರೆ ನಾವು ಎಲ್ಲಾ ಕೃಷಿ ಯಂತ್ರಗಳನ್ನೇ ಜಾಸ್ತಿ ಉಪಯೋಗಿಸ್ತೀವಿ ಸರ್. ಈಗ ಮಳೆ ಆಶ್ರಿತ ಬೆಳೆಯಲ್ಲಿ ಮೆಕ್ಕೆಜೋಳ ಈ ತರ ಅವ್ರೆ ತೊಗರಿ ಇಂಥವೆಲ್ಲ ಬೆಳಿತೀವಿ ಅಂತಂದ್ರೆ ಅದೆಲ್ಲ ಯಾವ ರೀತಿ ಇಳುವರಿ ಬರುತ್ತೆ ಸರ್? ಇಳುವರಿ ಚೆನ್ನಾಗೆ ಬಂತು ಸರ್. ಈಗ ಹೋದ ವರ್ಷ ಸ್ವಲ್ಪ ಮಳೆ ಎಲ್ಲ ಬೆಳೆಗಳು ಚೆನ್ನಾಗೆ ಬಂತು, ಕಟೋ ಮುಂಚಿತವಾಗಿ ಮಳೆ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಬೆಳೆ ಫೇಲ್ ಆಯ್ತು ಅಷ್ಟೇ. ಅಂದ್ರೆ ಬೆಳೆ ಮಾತ್ರ ಚೆನ್ನಾಗಿ ಬಂತು, ಗಿಡ ಚೆನ್ನಾಗಿ ಬಂತು. ನಾವು ಮೇನ್ ಹೋದ ವರ್ಷ ನಾವು ತೊಗರಿ ಹಾಕಿದ್ವಿ 4 ಎಕರೆಗೆ, ಅದು ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ಒಂದು ಆವರೇಜ್ 4 ಎಕರೆ ಒಂದು 40-50 ಚೀಲ ಆಗ್ತಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಅದು ಒಳ್ಳೆ ಕಾಯಿ ಇಳುವರಿ ಬಂದು ಸ್ಟಾರ್ಟ್ ಆಯ್ತು, ಅಲ್ಲಿ ಮಳೆ 1 ತಿಂಗಳು ಫುಲ್ ಬಂದ್ಬಿಡ್ತು ಸರ್. ಹಂಗಾಗಿ ಬೆಳೆ ಸ್ವಲ್ಪ ಕುಂಠಿತಾಯ್ತು, 20 ಕ್ವಿಂಟಲ್ ಆಯ್ತು. ಈ ತರ ಬೆಳೆ ನಷ್ಟ ಆದಾಗ ಬೆಳೆ ವಿಮೆ ಮಾಡಿಸಿದ್ರೆ ರೈತರಿಗೆ ಅನುಕೂಲ ಅಂತ ಅಂದ್ಬಿಟ್ಟು ಈ ವರ್ಷ ಸಾಕಷ್ಟು ಶೇಂಗಾ ತೊಗರಿ ಬೆಳೆ ವಿಮೆ ಮಾಡಿಸಂತ ರೈತರಿಗೆ ಸಾಕಷ್ಟು ಹಣ ಬಿಡುಗಡೆ ಆಗಿದೆ. ನೀವೇನು ಆತರ ನಾವು ಮಾಡಿಸಿ ಸರ್? ನಾವು ಇದು ವಿಮೆ ಎಲ್ಲ ಕಟ್ಟಿದ್ವಿ, ನಮಗೆ 2 ಟೈಮ್ ಬಂತು, ಒಂದು ಇನ್ನೊಂದೆರಡು ಟೈಮ್ ಬರಲಿಲ್ಲ ಸರ್, ವಿಮೆ ಬರಲಿಲ್ಲ. ಅವಾಗ ಇಲ್ಲ ನಮ್ಮ ಬೆಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತೇಳಿ ನಮ್ ಕಡೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಲಿಲ್ಲ. ಬೆದ್ಲಲ್ಲಿ ಮೆಕ್ಕೆಜೋಳ ಅವ್ರೆ ತೊಗರಿ ಇಂಥ ಬೆಳೆಗಳು ಬೆಳೀತಾರ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರ? ನೀರಾವರಿಯಲ್ಲಿ ಮೇಯ್ನು ಅಡಿಕೆನೆ ಮೇಯ್ನು. ಟೋಟಲ್ ನಮ್ದು 12,000 ಅಡಿಕೆ ಗಿಡ ಇದೆ ಸರ್ ಅದಕ್ಕೆ. ಅದರಲ್ಲಿ ಈಗ ಆಲ್ರೆಡಿ ನಮ್ಮ 6-7,000 ಅಡಿಕೆ ಗಿಡ ಫಸಲಿ ಬಂದ್ಬಿಟ್ಟಿದೆ ಸರ್. ಒಂದು ವರ್ಷಕ್ಕೆ ಮಿನಿಮಮ್ 120-130 ಕ್ವಿಂಟಲ್ ಅಡಿಕೆ ಬೆಳೀತಿದೀವಿ. ಈಗ ಇನ್ನು ಈಗ 5,000 ಅಡಿಕೆ ಗಿಡ ಸಣ್ಣದು ಸರ್. ಈ ನೆಕ್ಸ್ಟ್ ಒಂದು 4 ಎಕರೆ ಮತ್ತೆ ಮಾಡ್ತಾ ಇದೀವಿ ಮುಂದಿನ ವಾರದಿಂದಗೆ. ಹಂಗಾಗಿ ನಾವು ಮತ್ತೆ ನೆಕ್ಸ್ಟ್ ಬಾಳೆ ಹಾಕಿದ್ವಿ ಸರ್, G9 ಬಾಳೆ ಹಾಕಿದ್ವಿ. ಅದು ಈಗ 7 ತಿಂಗಳಾಯ್ತು, ಈ ಗೊನೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಈಗ ಅದು ಒಳ್ಳೆ ಇಳುವರಿ ಬರಬಹುದು ಅಂತ ನನಗೆ ಎಕ್ಸೆಪ್ಷನ್ ಇದೆ ಸರ್. ಅದರಲ್ಲಿ ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳದ, ಮಾವು, ದಾಳಿಂಬೆ, ಸಪೋಟ, ಮೋಸಂಬಿ, ಕಿತ್ಲೆ ಈ ತರ ಎಲ್ಲ ಅಂತದ್ರಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಾವು ಈಗ ಅಡಿಕೆ ಏಕಪ್ಪ ಅಂದ್ರೆ ನಮ್ಮ ಭೂಮಿಯಲ್ಲಿ ಅಡಿಕೆ ವಾತಾವರಣ ಚೆನ್ನಾಗಿದೆ ಸರ್. ಬೇರೆ ಬೆಳೆಗೆ ಹಣ್ಣಿನ ಗಿಡಗಳಿಗೆ ಹೋದ್ರೆ ನಮ್ಗೆ ಬೆಳೆ ಬೆಳೆಯಕ್ಕಾಗಲ್ಲ, ಕ್ಲೈಮೇಟ್ ಭಾರಿ ಕೂಲ್ಡ್ ಆಗ್ಬಿಡುತ್ತೆ ಸರ್. ಅವಾಗ ಹೂವಿನ ಪ್ರಮಾಣ ಉದುರೋಗ್ಬೋದು, ಕಾಯಿ ಗಟ್ಟದಂಗಿರ್ಬೋದು. ಹಂಗಾಗಿ ನಾವು ಹಣ್ಣಿನ ಬೆಳೆಗೆ ಹೋಗ ಆಗಲ್ಲ, ಅಡಿಕೆನೆ ನಮಗೆ ಸೂಟಬಲ್ ಆಗಿದೆ ಸರ್. ನಮ್ದು ಸ್ವಲ್ಪ ನಮ್ದು ಕಪ್ಪು ಭೂಮಿ ಆಗಿರೋದ್ರಿಂದ ನೀರು ಕಮ್ಮಿ ಕೇಳುತ್ತೆ, ಹಂಗಾಗಿ ನಮ್ ಇಳುವರಿನೂ ಆವರೇಜ್ 9-10 ಕ್ವಿಂಟಲ್ ತನಕ ಇಳುವರಿ ಅಡಿಕೆ ತೆಗಿತೀವಿ ಸರ್. ನಾವೀಗ ನಾವು ಇತ್ತೀಚೆಗೆ ನೋಡ್ದಂಗೆ ಈ ರೇಟ್ ಜಾಸ್ತಿ ಆಗಿರೋದ್ರಿಂದ ಇರ್ಬೋದು ಅಥವಾ ಈ ಕೂಲಿ ಕಾರ್ಮಿಕರು ಅಷ್ಟೊಂದು ಬೇಡಲ್ಲ ಅನ್ನೋ ಒಂದು ಕಾರಣಕ್ಕೆ ಹೆಚ್ಚೆಚ್ಚು ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಹೋಗ್ತಾ ಈಗ ಅಡಿಕೆ ನಾಟಿ ಮಾಡ್ತಾ ಇದಾರೆ. ಇದು ಒಳ್ಳೆ ಬೆಳವಣಿಗೆ ಅಂತೀರ ಸರ್? ಇದು ನಮ್ಮ ರೈತರಿಗೆ ಏನಾಗಿತ್ತಪ್ಪ ಅಂದ್ರೆ ಈಗ ಎದ್ದು ಕಾಣ್ತಿರೋದೆ ಅಡಿಕೆ ಬೆಳೆ, ಅದು ಈಗ 50,000 ಮುಟ್ಟಿರೋದ್ರಿಂದನ ರೈತರು ಎಲ್ಲ ಮೆಣಸಿನ ಸಸಿ ಬೆಳೆ ಅಂತಾನು ಅಡಿಕೆ ತೋಟಕ್ಕೆ ಹೋಗ್ಬಿಡೋದ ಸರ್. ಈಗ ಈ ಕಡೆ ಮಳೆ ನೆಲದಲ್ಲೂ ಹಾಕ್ತಾರೆ, ಈ ಕಡೆ ಬಯಲ್ಸೀಮರು ಹಾಕ್ತಾರೆ. ಅಡಿಕೆ ಇದೇ ರೇಟ್ ಇರುತ್ತಂತ ನಂಬಿಕೆ ಸಾಲದು ಸರ್. ಇದು ನಾವು ನಾನೀಗ ಗೊತ್ತಿದ್ದಂಗೆ 6,000 ರೂಪಾಯಿ ಅಡಿಕೆಯಿಂದ ಮಾರ್ತಾ ಇದ್ದೀವಿ ಸರ್ ನಮ್ಮ ಮನೇಲಿ ನಮ್ಮ ಪಜ್ಜಿ ಅವರಿಂದ. ಈಗ 50,000 ರೂಪಾಯಿ ಮುಟ್ಬಿಟ್ಟಿದ್ವಿ. ಇದು 50,000 ಇಲ್ಲಿಗೆ ನಂಬಿಕೆ ಅಲ್ಲ ಸರ್ ಇದು. ಈಗ ಅದು ನಮ್ಮ ರೈತರಿಗೆ ಏನ್ ತಿಳಿದೋ ಗೊತ್ತಿಲ್ಲ. ಎಲ್ಲಾ ಬೆಳೆ ಬಿಟ್ಬಿಟ್ಟು ಕೊನೆಗೆ ಎಲ್ಲ ಅಡಿಕೆ ಬೆಳೆ ಬರ್ತದಾರೆ. ಅಡಿಕೆ ಬೆಳೆ ಅದು ನನಗೆ ಅನುಭವ ಪಟ್ಟಂಗೆ ಅದು ಕಷ್ಟಕರ ಬೆಳೆ ಸರ್ ಅದು. ಯಾಕಪ್ಪ ಅಂದ್ರೆ ಈಗಿನ ನೀರು ಅನ್ನೋದೇ ಚೆನ್ನಾಗಿದಾವೆ. ಒಂದು ವರ್ಷ ನೀರು ಹೋಯ್ತಪ್ಪ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಅದು ಅದನ್ನ ಉಳಿಸೋದು ಸಣ್ಣ ಮಕ್ಕ. ಇವತ್ತು ನಾನು ಹೇಳ್ಬೇಕಪ್ಪ ಅಂದ್ರೆ ನಾನು ಈಗ ಅಡಿಕೆ ತೋಟಕ್ಕೆ ಇಳಿದ 20 ವರ್ಷ ಆಯ್ತು. ಅದು ಹೆಂಗಪ್ಪ ಅಂದ್ರೆ ಹುಟ್ಟಿದ ಮಗು ಹೆಂಗ್ ಸಾಕ್ತೀವಿ ನಾವು ದೊಡ್ಡನಾಗ ತನಕನ ಅಷ್ಟು ಕಷ್ಟ ಇರುತ್ತೆ ಸರ್. ಅಡಿಕೆ ತೋಟ ಮಾತ್ರ ಅಷ್ಟು ಕಷ್ಟಕರದ್ದು. ನೀರಿದ್ರೇನು ಓಕೆ, ಅದೇನು ಜಾಸ್ತಿ ಗೊಬ್ಬರ ಕೇಳಲ್ಲ, ನೀರ್ ಕೇಳಲ್ಲ, ಒಳ್ಳೆ ಫಲವತ್ತಾದ ಭೂಮಿ ಕೇಳುತ್ತೆ. ನಮ್ ರೈತರು ಏನು ಈಗ ನೀರು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಅಡಿಕೆ ತೋಟ ಅಡಿಕೆ ತೋಟ ತೊಗೊಂಡಿದ್ದಾರೆ. ಅದು ಮುಂದೆಲ್ಲ ಒಂದ್ಸ ಏನಾದ್ರು ತೊಂದ್ರೆನೆ ಬೇರೆ ಬೆಳೆ ಬಿಟ್ಟು ಜನ ಈ ಬೆಳೆ ಇಳಿದ್ರು ಸ್ವಲ್ಪ ತಪ್ಪೇ ಸರ್. ಇದು ನನ್ನ ಅನುಭವ ಪ್ರಕಾರ ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಸ್ವಲ್ಪ ಆದಷ್ಟು ನಮ್ಮ ರೈತರು ಏನೋ ಅಡಿಕೆ ತೋಟ ಮಾಡಲಿ, ಯಾರನ್ನು ಬಾಳ ಅನ್ನಕ್ಕಾಗಲ್ಲ, ನಮ್ಮ ಅವ್ರವ್ರ ಭೂಮಿ ಅವ್ರದ್ದು. ಯಾಕಂದ್ರೆ ಸ್ವಲ್ಪ ಲಿಮಿಟೇಷನ್ ಇರಲಿ ಅಂತ ನನ್ನ ಆಸೆ. ಸುಮ್ಮನೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯ ಬದಲು ಒಂದೆರಡು ಎಕರೆ ಅಡಿಕೆ, ಒಂದೆರಡು ಎಕರೆ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಬೇರೆ ಮಾಡಿದಾಗ ಈಗ ಅಡಿಕೆ ಜೊತೆಗೆ ಬಾಳೆ ಬೆಳಿಲಿ ಸರ್. ಬರೀ ಖಾಲಿ ಬಾಳೆ ಬೆಳೆದ್ರು ಬಾಳೆ ಒಳಗೆ ಭಾರಿ ಲಾಭ ಇದೆ ಸರ್. ಅದು ಕೇವಲ 12 ತಿಂಗಳು ಬೆಳೆ ಸರ್. ಅದು ಒಳ್ಳೆ ಅದಕ್ಕೂ ಜಾಸ್ತಿ ಏನು ಬಾಳೆನೂ ಅತಿ ಹೆಚ್ಚು ಗೊಬ್ಬರ ಕೇಳಲ್ಲ. ನಾವು ಸಾವಯವ ಗೊಬ್ಬರ ಅಡಿಕೆ ಬಾಳೆ ಮಾಡಿದ್ರೆ ಭಾರಿ ಉತ್ತಮ ಸರ್. ನಾವು ಈಗ ಒಂದು 4 ಎಕರೆ ಬಾಳೆ ಹಾಕಿನಿ ಸರ್. ಅದು ಅಂತರ ಹೆಂಗ್ ಕೊಟ್ಟಿನಪ್ಪ ಅಂದ್ರೆ 11 ಅಡಿ ಕೊಟ್ಟಿವಿ ಸರ್ ಅಂತರನ. ಅಂದ್ರೆ ಅಡಿಕೆ ತೋಟ ಇದು ಅಡಿಕೆ ಲೈನು 5.5 ಲೈನ್ ಮಾಡ್ಕೊಂಬಿಟ್ಟು ಜಿಗ್ಜಾಗ್ ಲೆಕ್ಕ ಆಧಾರದಾಗೆ ನಾವು ಅಡಿಕೆ ಗಿಡ ಕಟ್ಟಿವಿ ಮತ್ತು ಜಿಗ್ಜಾಗ್ ತರನೇ ಬಾಳೆನ ಇದು ನಾಟಿ ಮಾಡಿವಿ. ಈಗ ಅದು ಒಂದ್ 4 ಎಕರೆಗೆ 1,300 ಗಿಡ ಕುಂತಿದೆ ಸರ್. ಅಡಿಕೆ ಗಿಡ 2,800 ಗಿಡ ಕುಂತಿದೆ. ಈಗ ನಾವು ಅದಕ್ಕೆ ಬಾಳೆಗಿಲ್ಲನ ನಾವು ಯಾವ್ದೇ ರಾಸಾಯನಿಕ ಗೊಬ್ಬರ ಬಳಸದ ಹಾಗೆ ಆಕ್ಳ ಗಂಜಲದಿಂದಲೇ ನಾವು ಬಾಳೆ ಬೆಳಿತಿದ್ವಿ ಸರ್. ಎಲ್ಲರೂ ನೋಡಿದ್ರು ಭಾರಿ ಚೆನ್ನಾಗಿ ಬಂದಂತೆ ಅಂತ ಸೈಲ್ವ. ಈಗ ಮೊನ್ನೆಯಿಂದ ಗೊನೆ ಸ್ಟಾರ್ಟ್ ಆಗ್ತೈತೆ. ನಾವು ಎಕ್ಸ್ಟ್ರಾಪಿಷನ್ ಮಾಡಿದ ಪ್ರಕಾರನ ಅದು ಮಿನಿಮಮ್ 40 ಕೆಜಿ ಬರಬಹುದು ಅಂತ ನನ್ನ ಆಸೆ ಇದೆ ಸರ್. ಬಾಳಿಗೆ ನಾವು ಮಾಡಿರೋದು ಮೇನ್ ಒಂದಡಿ ಗುಂಡಿ ಹೊಡಿಸಿದ್ವಿ. ಎಲ್ಲ ಮಿಷಿನಲ್ಲೇ ನಮ್ದೇ ಮಿಷಿನ್ ಇದೆ ಸರ್. ನಮ್ದೇ ಮಿಷಿನ್ನಲ್ಲಿ ಗುಂಡಿ ಹೊಡೆದ್ವಿ. ಒಂದು 3-4 ಕೆಜಿ ಕೋಳಿ ಗೊಬ್ಬರ ಹಾಕಿದ್ವಿ ಸರ್ ಅಲ್ಲನ. ಆಮೇಲೆ ಒಂದು 1.5 ಕೆಜಿ ಅಷ್ಟು ಬೇವಿನ ಹಿಂಡಿ ಹಾಕಿದ್ವಿ. ಅದಕ್ಕೆ G9 ಬಾಳೆ ಅಂಡಾಂಶ ತರಿಸ್ಬಿಟ್ಟು ಎಲ್ಲ ನಾಟಿ ಮಾಡಿದ್ವಿ ಸರ್. ಈಗ 7 ತಿಂಗಳಾಯ್ತು. ಈಗ 7 ತಿಂಗಳಾದ್ಮೇಲೆ ಈಗ ಗೊನೆ ಸ್ಟಾರ್ಟ್ ಆಗ್ತಾ ಇದೆ ಸರ್. ಮತ್ತೆ 3 ತಿಂಗಳಿಗೆ 1 ಟೈಮು 1/4 ಲೀಟರ್ ಗಂಜಲ ಹಾಕಿದ್ವಿ ಒಂದು ಅಡಿ ಬಿಟ್ಟು. ಆಮೇಲೆ ಇನ್ನು 6ನೇ ತಿಂಗಳಿಗೆ ಒಂದೊಂದು ಗಿಡಕ್ಕೆ ಬಾಳೆ ಗಿಡಕ್ಕೆ 1 ಲೀಟರ್ ಗಂಜಲ ಹಾಕಿದ್ವಿ ಸರ್. ಅದು ಬಿಟ್ಟು ನಾವು ಯಾವ್ದೇ ತರನ ಅದಕ್ಕೆ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸರ್. ಮತ್ತೆ ನಮ್ಮ ಅಡಿಕೆ ತೋಟಕ್ಕೆ ಸರ್ ನಾವು ಯಾವ್ದೇ ತರನ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ನಾವು ಎಲ್ಲ ಗರಿ ಕಸ ಕಡ್ಡಿ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಮತ್ತೆ ಕಳೆನಾಶಕನ ಅವಾಯ್ಡ್ ಮಾಡಿವಿ ಸರ್. ನಾವು ಕಳೆನಾಶಕ ಸ್ಪ್ರೇ ಮಾಡೋದು ಯಾವಾಗಪ್ಪ ಅಂದ್ರೆ ಒಂದ್ ಟೈಮ್ ಅಡಿಕೆ ಎಳೆಯೋ ಟೈಮ್ಗೆ ಹುಲ್ಲು ಕಸ ಕಡ್ಡಿ ಇರುತ್ತೆ ಅಂತೇಳಿ ಒಂದ್ಸರಿ ಸ್ಪ್ರೇ ಮಾಡ್ಕೊಂತೀವಿ. ಇಲ್ಲಾಂದ್ರೆ ನಾವು ಸ್ಪ್ರೇ ಮಾಡೋದ ಸರ್. ಯಾವ್ದೇ ರಾಸಾಯನಿಕ ಗೊಬ್ಬರ ಬೆಳೆಸಿಲ್ಲ ನಾವು ತೋಟಕ್ಕೆ. ಬಾಳೆ ಅಂದ್ರೆ ಪುಟ್ ಬಾಳೆ, ಏಲಕ್ಕಿ ಬಾಳೆ ಅಂತ G9 G9 ಸರ್, ಪಚ್ಚ ಬಾಳೆ. ಸಾಕಷ್ಟು ಜನ ರೈತರು ಈ ಏಲಕ್ಕಿ ಬಾಳೆ ಪುಟ್ ಬಾಳೆ ಬೆಳೆದ್ರೆ ಲಾಭದಾಯಕ ಅಂತ ಹೇಳ್ತಾರೆ. ನೀವು ಪುಟ್ ಬಾಳೆ ಅದು ಒಳ್ಳೇದೇನೆ, ಇದು ರೇಟು ಚೆನ್ನಾಗಿರುತ್ತೆ ಸರ್. ಅದು ಏನಪ್ಪಾ ಅಂದ್ರೆ ಒಳ್ಳೆ ಗುಣೆ ಬರೋ ಟೈಮ್ಗೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದಕ್ಕೆ ನಾವು ಪ್ರತಿ ವರ್ಷನೂ ಪುಟ್ ಬಾಳೆನ ಹಾಕಿದ್ದು. ಹೋದ ವರ್ಷ 1.5 ಎಕರೆ ಹಾಕಿದ್ವಿ, ಒಳ್ಳೆ ಗೊನೆ ಸ್ಟಾರ್ಟ್ ಆಗ್ಬಿಡ್ತು, ರೋಗ ಬಂದ್ಬಿಟ್ಟು ಬಾಳೆ ಫೇಲ್ ಆಗ್ಬಿಡ್ತು. ಅದಕ್ಕೆ ಮಾಡಿದ್ರೆ ಈ ಸರಿ ಅದನ್ನ ಬೇಡ ಅಂತ ಹೇಳ್ಬಿಟ್ಟು G9 ಇಳಿದೆ. ನನಗೆ G9 ಯಾವ್ದೇ ತರ ರೋಗ ಏನು ಇದು ಹೊಟ್ಟೆಕಾಗಿಲ್ಲ. ನಾವು ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ನಾವೆಲ್ಲ ಪೂರ್ತಿ ಆರ್ಗ್ಯಾನಿಕ್ ನಾಗೆ ಬೆಳಿಬೇಕಂತೇಳಿ ಈಗ ಆ ಸಾಲೆಲ್ಲಿ ಹೋಗ್ತಾ ಇದೀವಿ ಸರ್. ನಾವೀಗ ಈಗ ಬಾಳೆ ಎಲ್ಲ ನಾಟಿ ಮಾಡೋದು ಅದಕ್ಕೆಲ್ಲ ಯಾವ ರೀತಿ ನಿರ್ವಹಣೆ ಮಾಡೋದು ಹೇಳಿದ್ರೆ ಬಾಳೆಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಸರ್? ಬಾಳೆಗೆ ಮೇನ್ ಇದು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಸರ್. ಎಲೆ ಚುಕ್ಕಿ ರೋಗ ಬಂದ್ರೆ ಬೆಂಕಿ ರೋಗ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದು ಬೆಂಕಿ ರೋಗ ಏನಾರು ಬಂತು ಅಂದ್ರೆ ಬಾಳೆ ಎಲ್ಲ ಫುಲ್ ಅದು ಗೊನೆ ಒಡೆಯೋ ಟೈಮ್ಗೆ ಬರುತ್ತೆ ಸರ್. ಅದು ಬೇರೆ ಟೈಮ್ಗೆ ಏನು ಬರಲ್ಲ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, 6 ತಿಂಗಳು 6/7 ತಿಂಗಳ ತನಕ ಭಾರಿ ಚೆನ್ನಾಗಿರುತ್ತೆ. 7ನೇ ತಿಂಗಳು ಗೊನೆ ಒಳೆ ಸ್ಟಾರ್ಟ್, 7-8ನೇ ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ. ಅವಾಗ ರೋಗ ಸ್ಟಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸರ್. ಎಷ್ಟೋ ರೈತರು ನಮ್ಮ ಇಲ್ಲೇ ಚಿತ್ರದುರ್ಗ ಬರೋ ರೋಡ್ನಲ್ಲೇನೇ ಒಂದು ಬಾಳೆ ತೋಟಕ್ಕೆ ಎಂಥ ರೋಗ ಎಷ್ಟು ಚೆನ್ನಾಗಿತ್ತು ಸರ್. ಅದು ಈಗ ಒಂದು ತಿಂಗಳಿಗೆ ಏನು ಔಷಧಿ ಸ್ಪ್ರೇ ಮಾಡಿಬಿಡೋದ್ರೆ ಎಲ್ಲ ಅಷ್ಟು ಇಡೀ ಎಂಟೇ ಬಾಳೆನೇ ಒಣಗೋಗ್ಬಿಡುತ್ತೆ. ನನಗೆ ಒಂಥರ ಆಶ್ಚರ್ಯ ಸರ್, ಎಂಥ ನಮ್ಮ ರೈತರು ಕಷ್ಟ ಅಂತ ನಂಗೆ ಆಯ್ತು ಸರ್. ಆದಷ್ಟು ನಮ್ಮ ರೈತರು ಕ್ರಿಮಿನಾಶಕಗಳು ಅಮ್ಮಿಕಿಂತ ಕೆಮಿಕಲ್ಲು ಈಗ ನಮ್ಮ ಇವರು ತೋಟಗಾರಿಕೆಲ್ಲರಿಗೆ ಹೇಳ್ತಾರೆ ಆ ಔಷಧಿ ಸ್ಪ್ರೇ ಮಾಡ್ರಿ ಈ ಔಷಧಿ ಸ್ಪ್ರೇ ಮಾಡ್ರಿ ಅಂತೇಳಿ. ಆದಷ್ಟು ನಾವು ಆರ್ಗ್ಯಾನಿಕ್ನ ಹೋದ್ರೆ ಯಾವುದೇ ರೋಗ ಅವಾಯ್ಡ್ ಮಾಡಬಹುದು. ಮೇನ್ ಒಬ್ಬ ಮನುಷ್ಯ ಒಂದು ತೋಟ ಮಾಡಿದಾನಂದ್ರೆ ಒಂದು ಹಸು ಕಟ್ಟಿಗೆಂದ್ರೆ ನನಗೆ ನಾನು ಹೇಳೋ ಪ್ರಕಾರ ನಮ್ದು ನನಗೆ ಅನುಭವ ಪ್ರಕಾರ ಒಂದು ಹಸು ಕಟ್ಟಿಗೆಂದ್ರೆ 2 ಎಕರೆ ತೋಟನ ಮೇಂಟೈನ್ ಮಾಡಬಹುದು. ಯಾವುದೇ ತರ ಕೆಮಿಕಲ್ ಇಲ್ದಂಗೆ ಹಾಕ್ಬಿಟ್ಟು ತೋಟ ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಅತಿ ಹೆಚ್ಚು ನೀರು ಬಳಸ್ದಂಗೆ. ಇನ್ನೊಂದು ಎಲ್ಲ ರೈತರು ಹೇಳಬೇಕಂದ್ರೆ ಈ ವರ್ಷ ನೀರು ಜಾಸ್ತಿ ಐತೆ ಅಂತೇಳಿ ಯಾರು ಸಹ ನೀರನ್ನು ಆಯ್ ನೀರು ಬಿಡಬೇಡ್ರಿ. ಎಲ್ಲರೂ ಡ್ರಿಪ್ ಮುಖಾಂತರ ನೀರು ಲಿಮಿಟೇಷನ್ ಬಿಡ್ರಿ. ಅತಿ ಹೆಚ್ಚು ನೀರು ಕರೆಂಟ್ ಐತಪ್ಪ ಅಂತೇಳಿ ಎಲ್ಲ ಸಮಯ ನೀರು ಅರಿಯಂಗೆ ಬಿಡಬಾರ್ದು. ನೀರನ್ನು ಎಷ್ಟು ಭೂಮಿಗೆ ಕುಡಿತದ ಅಷ್ಟಕ್ಕೆ ಮಾತ್ರ ಬಿಡ್ರಿ. ಅತಿ ಹೆಚ್ಚು ನೀರು ಬಿಟ್ಟು ಅರಿಯಂಗೆ ಮಾಡಿ ಎಲ್ಲ ನಿಮ್ಮ ಗೊಬ್ಬರ ಅಂಶನೆಲ್ಲ ಕಳೆಯಬೇಡ್ರಿ. ಆದಷ್ಟು ನೀರನ್ನು ಅವಾಯ್ಡ್ ಮಾಡಿಬಿಟ್ಟು ಕಡಿಮೆ ಗೊಬ್ಬರಕ್ಕೆ ಬಳಸ್ರಿ. ಹಂಗಾದ್ರೆ ತೋಟನೂ ಚೆನ್ನಾಗಿರುತ್ತೆ, ಮುಂದೆ ಲೈಫು ಚೆನ್ನಾಗಿರುತ್ತೆ. ಅಡಿಕೆ ತೋಟನು ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡ್ರಿ ಅಂತ ಹೇಳ್ತೀರಾ. ಈ ಸಾಕಷ್ಟು ಜನ ರೈತರು ಈ ಸಾವಯವ ಕೃಷಿ ಮಾಡಿದ್ರೆ ಹೆಚ್ಚು ಇಳುವರಿ ಬರಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟ? ಇಲ್ಲ ಸರ್, ಅದು ನಮ್ಮ ರೈತರ ತಪ್ಪು ಕಲ್ಪನೆ. ಯಾಕಪ್ಪ ಅಂದ್ರೆ ನಮ್ಮ ರೈತ ಏನಾಗ್ಬಿಡುತ್ತಪ್ಪ ಅಂದ್ರೆ ಈಗ ಅಡಿಕೆ ರೇಟ್ ಬಂದ್ಬಿಡುತ್ತೆ ಸರ್. ಅಡಿಕೆ ರೇಟ್ ಬಂದಿರೋದ್ರಿಂದ ನಮ್ಮ ರೈತರು ಅತಿ ಹೆಚ್ಚು ಇಳುವರಿ ಹೋಗ್ತಾ ಇದಾರೆ ಸರ್. ಈಗ ಅತಿ ಹೆಚ್ಚು ಇಳುವರಿ ಬರಲ್ಲ. ಅತಿ ಹೆಚ್ಚು ನಾವು ಊಟ ಮಾಡೋದಷ್ಟು ಕೆಲಸ ಮಾಡಬಹುದು. ಅತಿ ಹೆಚ್ಚು ಊಟ ಮಾಡಿದ್ರೆ ಏನಾಗುತ್ತೆ, ನಾವು ಕೆಲಸ ಮಾಡೋಕ್ಕೆಲ್ಲ ಕುಂತ್ಕೊಂಡ್ಬಿಡ್ತೀವಿ. ಅದೇ ತರ ಸರ್ ಇದು ಅಷ್ಟೇ, ಗಿಡನೂ ಅಷ್ಟೇ. ಎಷ್ಟು ಗೊಬ್ಬರ ಬೇಕು ಅಷ್ಟು ಕೊಟ್ಟರು ಮಾತ್ರ ಅದು ಪೌಷ್ಟಿಕಾಂಶವಾಗಿ ಉತ್ಕೃಷ್ಟವಾಗಿ ಬೆಳೀತೈತೆ ಗಿಡ. ನಾವು ಅತಿ ಹೆಚ್ಚು ಗೊಬ್ಬರ ಎಲ್ಲ ಕೊಟ್ಟಾಗ ಏನಾಗ್ತದೆ, ಗಿಡನೂ ಕುಂತ್ಕೊಂತ ಹೋಗ್ತಾ ಇರೋದು. ನಮ್ಮ ರೈತರು ನೋಡಿರ್ಬೋದು ಅಡಿಕೆ ತೋಟಗಳಿಗೆ ಈಗ ಏನ್ ಮಾಡ್ತಾರೆ, ಅಡಿಕೆ ರೇಟ್ ಆದಾಗಿಂದ ಹಿಡಿದು ಗೌರ್ಮೆಂಟ್ ಗೊಬ್ಬರ ಕೊಡ್ತಾರೆ, ಈ ಕಡೆ ಕೋಳಿ ಗೊಬ್ಬರ ಹಾಕ್ತಾರೆ, ಒಂದು ಮೂರು ತಿಂಗಳಿಗೆ ಆಮೇಕಿಂದ ಇಂಥದ್ದು ಕುರಿ ಗೊಬ್ಬರ ಅಂತ ಹಾಕ್ತಾರೆ, ಆಮೇಲೆ ದನಿ ಗೊಬ್ಬರ ಅಂತ ಹಾಕ್ತಾರೆ. ಅದೆಲ್ಲ ನನ್ನ ಅನುಭವ ಪ್ರಕಾರ ಅದೆಲ್ಲ ಅಲ್ಲ ಸರ್. ವರ್ಷಕ್ಕೆ ಒಂದು ಟೈಮು ಒಂದು ಮಿನಿಮಮ್ 8-10 kg ಯಾವ್ದಾದ್ರು ಒಂದು ಗೊಬ್ಬರ ಕೊಟ್ಟರೆ ಸಾಕು ಸರ್. ಅಂದ್ರೆ ಗೌರ್ಮೆಂಟ್ ಗೊಬ್ಬರ 10 kg ಗಿಟ್ಲೇ ಅಲ್ಲ, ಗೌರ್ಮೆಂಟ್ ಗೊಬ್ಬರ ನನಗೆ ತಿಳಿದ ಮಟ್ಟಿಗೆ ಕೊಡೋದೇ ಅಲ್ಲ ಸರ್. ನಮ್ಮ ಭೂಮಿಗೆ, ನಮ್ಮ ಒಳನಾಡು ಏನು ನಮ್ಮ ಸುತ್ತಮುತ್ತ ಏನಿದಾವ ಅಲ್ಲಿ ಗೌರ್ಮೆಂಟ್ ಗೊಬ್ಬರ ಬಳಸೋಂಥ ಅವಶ್ಯಕತೆ ಇಲ್ಲ. ನಮ್ಮ ಒಳ್ಳೆ ಭೂಮಿಗಳು, ಆದಷ್ಟು ನಮ್ಮ ರೈತರು ಅರ್ತ್ಕೊಂಡು ಇನ್ನೊಂದು ಕಸ ಕಡ್ಡಿ ಅಲ್ಲೇ ಎಲ್ಲಿ ಬೀಳುತ್ತೋ ಅಲ್ಲೇ ಮಲ್ಚಿಂಗ್ ಮಾಡಿದ್ರೆ ನಮ್ಮ ರೈತರಿಗೆ ಎಲ್ಲ ಅನುಕೂಲ ಆಗುತ್ತೆ. ಮತ್ತೆ ಇದು ಖರ್ಚು ಮಾಡೋದ್ರಲ್ಲಿ 50% ಉಳಿಸ್ಬೋದು ಸರ್. ಅಲ್ಲೇ ನಮ್ಮ ತೋಟದಲ್ಲಿ ಬೀಳುವಂಥ ಕಸ ಕಡ್ಡಿ ಎಲ್ಲ ಅಲ್ಲೇ ಮಲ್ಚಿಂಗ್ ಮಾಡಿದ್ರೆ ಗೊಬ್ಬರನೂ ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಕೇಳುತ್ತೆ, ಎರೆಹುಳ ಜಾಸ್ತಿ ಆಗುತ್ತೆ. ಹಂಗಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ. ಮಿನಿಮಮ್ ಸರ್ ನಮ್ಮ ಕಡೆ ಇಷ್ಟೇ ಮಾಡಿದ್ರು ಮಿನಿಮಮ್ 9-10 quintal ಅಡಿಕೆ ಅಂತ ಖಂಡಿತ ಬೆಳಿತೀವಿ ನಾವು. ಈಗ ಬಾಳೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಇದ್ರ ಅಥವಾ ಮುಖ್ಯ ಬೆಳೆಯಾಗಿ ಬಾಳೆ ಬೆಳೀತಾ ಇದ್ರ? ಸರ್ ಅಂತರ ಬೆಳೆಯಾಗಿ ಬೆಳೀತಿದ್ವಿ ಸರ್. ಅಂತರ ಬೆಳೆಯಾಗಿ ನಾವು ಬಾಳೆ ಬೆಳೀತಿದ್ವಿ ಸರ್. ಪ್ರತಿ ವರ್ಷನೂ ಬಾಳೆ ಹಾಕ್ತೀವಿ ಸರ್. ಈ ಬಾಳೆ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? ಸರ್ 12 ಬೇಕೇ ಬೇಕು ಕಂಪಲ್ಸರಿ. ಹಾಕಿ 12 ಈಗ ಮೇನ್ ನಮಗೆ ಒಳ್ಳೆ ಬಾಳೆ ರೇಟ್ ಸಿಗ್ಬೇಕಪ್ಪ ಅಂದ್ರೆ ಯಾವತ್ತಾಗ್ಲಿ ಜುಲೈ ತಪ್ಪು ಆಗಸ್ಟ್ ತಿಂಗಳಲ್ಲಿ ಬಾಳೆ ನಾಟಿ ಮಾಡ್ಬೇಕು. ಬಾಳೆ ನಾಟಿ ಮಾಡಿದ್ರೆ ದೀಪಾವಳಿ ದಸರಾ ಹಬ್ಬಕ್ಕೆ ಬರುತ್ತೆ, ಅವಾಗ ಒಳ್ಳೆ ರೇಟ್ ಸಿಗ್ತದೆ ಬಾಳೆ. ಯಾಕಪ್ಪ ನಮ್ಮ ರೈತರು ಆ ಟೈಮ್ ಯಾಕೆ ಮಾಡಲ್ಲಪ್ಪ ಅಂದ್ರೆ ಮುಂಗಾರಿಯಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಸರ್, ಅವಾಗ ಒಳ್ಳೆ ಗೊನೆ ಬಡಿಯೋ ಸ್ಟೇಜು, ಹಂಗಾಗಿ ಮುರಿದೋಗ್ಬಿಡ್ತಾವ ಅಂತೇಳಿ ನಮ್ಮ ರೈತರು ಏನ್ ಮಾಡ್ತಾರೆ, ಬೇಸಿಗೆ ಕಾಲಕ್ಕೆ ಹಾಕ್ಬಿಡ್ತಾರೆ. ಈಗ ಜನವರಿ ಫೆಬ್ರವರಿಗೆ ಹಾಕ್ಬಿಡ್ತಾರೆ, ಅದು ಒಳ್ಳೆ ಇದಕ್ಕೆ ಬಂದ್ಬಿಡುತ್ತೆ ಸರ್. ಇದು ಒಳ್ಳೆ ಬೇಸಿಗೆ ಮತ್ತೆ ಬರುತ್ತೆ ಎಷ್ಟು, ಅವಾಗ ರೇಟ್ ಯಾವ್ದೇ ಕಾರಣಕ್ಕೂ ಇರಲ್ಲ. ಟೋಟಲ್ ಬಾಳೆ ಆ ದಿನದಲ್ಲಿ ರೇಟ್ ಇರೋ ಚಾನ್ಸೇ ಇರಲ್ಲ. ಹಂಗಾಗಿ ನಮ್ಮ ರೈತರು ಅಲ್ಲೇ ಫೇಲ್ ಆಗುತ್ತೆ ಪೂರ್ತಿ ಸರ್. ಬಾಳೆ ಒಳಗೆ ಎಲ್ಲಿ ಫೇಲ್ ಆಗ್ತಾರಪ್ಪ ಅಂದ್ರೆ ರೇಟ್ನಲ್ಲೇ ಫೇಲ್ ಆಗುತ್ತೆ. ಬೆಳೆ ಬೆಳೀತಾರೆ ಸರ್, ಬೆಳೆ ಮಾತ್ರ ಎಲ್ಲ ಅದು ಬಾಳೆ ಚೆನ್ನಾಗಿ ಬರೋ ಸರ್ ಬೆಳೆ. ಆದ್ರೂ ನಮ್ಮ ರೈತರು ರೇಟ್ನಲ್ಲಿ ಫೇಲ್ ಆಗ್ಬಿಡ್ತೀವಿ ಸರ್. ಈಗ ಜೂನ್ ಜುಲೈ ತಿಂಗಳಿಗೆ ಬಾಳೆ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಂದ್ರೆ, ಆಗ ಮಳೆ ಮತ್ತು ಗಾಳಿ ಜಾಸ್ತಿ ಇರುತ್ತೆ, ಹಂಗಾಗ್ಬಿಟ್ಟು ಅದನ್ನ ಕಾಪಾಡೋದು ಕಷ್ಟ ಅಂದ್ರೆ, ಆ ತರ ಒಂದು ಕಾಪಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಸುತ್ತ ಒಂದು ಜೀವಂತ ಬೆಲೆ ಮಾಡೋದು ಅದಕ್ಕೆ ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜಮೀನಿನ ಸುತ್ತಲ್ವ ಆದಷ್ಟು ಮಟ್ಟಿಗೆ ತೆಂಗು ಬೆಳೆಸ್ಬೋದು, ಇಲ್ಲದ್ರೆ ಸೆಡೆ ಕಡ್ಡಿ ಅಂತ ಬರುತ್ತೆ ಸರ್, ಅದು ಸುತ್ತ ಒಂದು 1.5 ಎಲ್ಲ ಫೀಟ್ನಲ್ಲಿ ಬೀಜ ಉರಿಬಿಟ್ಟು ನಾವು ಬಾಳೆ ಹಾಕೋದಕ್ಕಿಂತ 2 ಮೊದಲೇ ಅಡ್ವಾನ್ಸ್ ಮಾಡ್ಬೇಕು ಅದನ್ನ. ಅವಾಗ ಬಾಳೆ ಬರೋ ಅಷ್ಟೊತ್ತಿಗೆ ಅದು ಹೆಚ್ಚು ಕಮ್ಮಿ 8-10 ಹೋಗುತ್ತೆ ಸರ್. ಅಲ್ಲಿ ಅವಾಗ ಗಾಳಿ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಬಾಳೆನು ಅವಾಯ್ಡ್ ಮಾಡೋದು. ಆಮೇಲಿಂದ ಪ್ರತಿ ಗಿಡಕ್ಕೂ ಗೂಟ್ಗಳನ್ನು ರೆಡಿ ಮಾಡ್ಕೊಬೇಕು ಸರ್. ಈಗ ಮೇನ್ ಏನಪ್ಪ ಅಂದ್ರೆ ಈಗ ಜೂನ್ ಜುಲೈಗೆ ಒಳ್ಳೆ ಗೊನೆ ಸ್ಟಾರ್ಟ್ ಆಗಿದ್ದೀಗಲ್ಲನ, ಈಗ ಏನೇ ಅಂದ್ರು ಈಗ ಗೂಟ್ಗಳು ಅಡ್ವಾನ್ಸ್ ಇಟ್ಕಂದ್ರೆ ಎಲ್ಲಿ ಗೊನೆ ಚೆನ್ನಾಗಿ ಹುಡುತ್ತೆ ಅದಕ್ಕೆ ಎರಡು ಗೂಟ ಕೊಟ್ಬಿಟ್ರೆ ಗಿಡನೂ ಫೇಲ್ ಆಗಲ್ಲ, ಚೆನ್ನಾಗಿರುತ್ತೆ ಸರ್. ಈಗ ಅಡಿಕೆ ಮಧ್ಯದಲ್ಲಿ ಬಾಳೆ ಹಾಕಿದ್ರೆ ಬಾಳೆ ಕಟಾವಾದ ನಂತರ ಅದರಲ್ಲಿ ಈ ಗಿಡನ ತೆಗೆಯೋದು ತುಂಬಾ ಕಷ್ಟ ಅಂತ ಕೆಲವು ರೈತರು ಹೇಳ್ತಾರೆ ಸರ್. ಅದು ಭಾರಿ ಈಸಿ ಮೆಥಡ್ ಐತೆ. ನಮ್ಮ ರೈತರಿಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಕೆಮಿಕಲ್ ಬಳಸಿಲ್ಲ ಅಂತಲ್ಲ, ನಮ್ಮ ರೈತರು ಭಾರಿ ಕೂಲಿ ಕೊಡಕ್ಕೆ ಎತ್ತಿದ್ಕೇನೆ, ಅದೇನ್ ಆಗ್ತದೆ ಸ್ವಲ್ಪ ಯೋಚನೆ ಮಾಡ ಸಿಕ್ತಿಲ್ಲ ನಮ್ ಕೆಲವೊಬ್ರು ರೈತರು ಎಲ್ಲ ಅಂತ ಹೇಳಕ್ ಬರಲ್ಲ. ಬಾಳೆ ತೆಗೆದು ಭಾರಿ ಈಸಿ ಮೆಥಡ್ ಸರ್. ಅದು ಬಾಳೆ ಹೆಂಗಪ್ಪ ಅಂದ್ರೆ ನಮ್ದು ಎಲ್ಲ ಬಾಳೆ ಪ್ರೋಗ್ರಾಮ್ ಮುಗಿತಾ, ಎಲ್ಲ ಬಾಳೆಯನ್ನ ಕಳೆದ್ಬಿಟ್ಟು ನಮ್ಮ ತೋಟದಲ್ಲೇ ಅಲ್ಲೇ ಅಳ್ಬಿಡೋದು. ಎಲ್ಲೂ ಹೊರಗೆ ನಮ್ಮ ರೈತ ಸಾಕಷ್ಟು ಜನ ಏನು ಕಸ ಬೀಳಂಗಿಲ್ಲ, ಮನೆಗಿನ ಕ್ಲೀನ್ ಇರುತ್ತೆ ತೋಟ. ಅದು ದೊಡ್ಡ ತಪ್ಪು. ನಮ್ಮ ರೈತರು ಮಾಡೋ ದೊಡ್ಡ ತಪ್ಪು ಅಂದ್ರೆ ಅದನ್ನೇ. ಯಾವತ್ತೂ ನಮ್ಮ ತೋಟ ಎಷ್ಟು ಭೂಮಿ ಹಸಿರಿರ್ತದೋ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ, ಯಾವುದೇ ತರ ರೋಗಗಳು ಅಟ್ಯಾಕ್ ಆಗಲ್ಲ. ಮೇನ್ ಏನಪ್ಪ ಅಂದ್ರೆ ಬಾಳೆ ತೆಗೆಯ ವಿಷಯದಾಗೆ ಕಟುವೆಲ್ಲ ಮುಗಿದ್ಮೇಲೆ ಬಾಳೆನೆಲ್ಲ ಗಿಡ ಕಡ್ದ್ಬಿಟ್ಟು ಎಲ್ಲ ಅಲ್ಲೇ ಕಡ್ದ್ ಮಲ್ಚಿಂಗ್ ಮಾಡ್ಬಿಡ್ಬೇಕು. ಅದಕ್ಕೆ ಮೇನ್ ಏನಪ್ಪ ಅಂದ್ರೆ ಒಂದು ಕೆಮಿಕಲ್ ಈಸ್. ನಾವು ಮಾಮೂಲಿ ಎಲ್ಲ ಈಗ ತೋಟಕ್ಕೆ ಕಳೆನಾಶಕ ಅಂತೇಳಿ ಹೊಡಿತಾರೆ ಸರ್, ರೌಂಡ್ ಅಪ್ ಈ ಕಡೆ 240 ಅಂತ ಹೊಡಿತಾರೆ. ಅದಕ್ಕೇನು ಎಲ್ಲ ಬಾಳೆ ಕಟಾವು ಮಾಡಿದ ಮೇಲೆ ಕೇವಲ 240 ಔಷಧಿನ ಕಡಿದು 15 ಆದ್ಮೇಲೆ ಅವ್ನು ಸ್ವಲ್ಪ ಗರಿ ಬರುತ್ತೆ. ಅದಕ್ಕೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ, ಒಂದೆರಡು ಸರಿ ಸ್ಪ್ರೇ ಮಾಡಿದ್ರೆ ಬಾಳೆ ಕಂದು ಸಮೇತ ಗಡ್ಡೆ ಸಮೇತ ಅಲ್ಲೇ ಕೊಡ್ತೋಗುತ್ತೆ. ಏನು ತೆಗೆದ್ಬೇಕಾಗಿಲ್ಲ ಸರ್. ಭೂಮಿ ವಿಷಯುಕ್ತವಾಗಿ ಮುಂದೆ ಏನಿಲ್ಲ ಸರ್, ಲೈಟ್ ಆಗಿ ಅದು ಲೈಟ್ ಆಗಿ 1 acre 1.5 kg ಸಾಕು ಸರ್. ಅದಕ್ಕೆ ಅತಿ ಹೆಚ್ಚು ಬೇಕಾಗಿಲ್ಲ. ನಮ್ಮ ರೈತರು ಮಾಡ್ತಾರೆ, ಇವತ್ತಿನ ದಿವಸ

ನೀವೇ ಎಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡದ? ಈಗ ಕೆಲವು ರೈತರೆಲ್ಲ ಕೇಳಿ ಕೊಡ್ತೀವಪ್ಪ, ಕಾಂಟ್ರಾಕ್ಟ್ ಕೊಡ್ತೀವಿ, ತೋಟಕ್ಕೆ ಇಷ್ಟು ಲಕ್ಷ ರೂಪಾಯಿ ಅಂತ ಆ ತರ ಮಾಡ್ತಾರೆ? ಇಲ್ಲ ಸರ್, ನಮ್ದು ಟೋಟಲ್ ನಮ್ದೆಲ್ಲನೂ ನಮ್ದು ಎಲ್ಲ ಮಿಷಿನರಿ ಕೆಲಸನೇ. ನಮ್ದು ಅಡಕೆ ಸಿಲೆ ಮಿಷಿನ್ ಇದಾವೆ ಸರ್. ನಾವು ಈಗ ಮಿಷಿನ್ ಬಳಸೋದ್ರಿಂದ 15 ವರ್ಷದಿಂದ ನಾವು ಮಿಷಿನ್ ಬಳಸ್ತೀವಿ ಸರ್. ನಾವು ಸ್ಟಾರ್ಟಿಂಗ್ ಮಿಷಿನ್ ತಂದ್ರೆ ನಾವು ನಮ್ಮೂರಿಗೆ ಅಡಕೆ ಸಿಲೆ ಮಿಷಿನ್, ಅಲ್ಲಿಂದಲೇ ಈಗ 3ನೇ ಮಿಷಿನ್ ರನ್ನಿಂಗ್ ಮಾಡಿದೀವಿ ಸರ್. ಈಗ ನಾವು ಪ್ರತಿಯೊಂದೂ ನಾವು ಅಡಕೆ ಇದೆಲ್ಲ ಮಿಷಿನ್ನಲ್ಲೇ ಮಾಡ್ತೀವಿ ಸರ್. ನಾವು ಅಡಕೆ ಚೆನ್ನಾಗೂ ಬರುತ್ತೆ ಸರ್. ಎಲ್ಲ ಸಂಸ್ಕರಣೆ ಎಲ್ಲ ನೀವೇ ಮಾಡಿ? ನಾವು ಸಂಸ್ಕರಣೆ ಎಲ್ಲ ಮಾಡಿಬಿಟ್ಟು ನಾವು ಯಾವ ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅಡಿಕೆ ಮಾರ್ಕೊಂತೀವಿ ಸರ್. ಫುಲ್ ಡ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅಡಿಕೆ ಮಾರ್ತೀವಿ ಸರ್. ಅಂದ್ರೆ ಈಗ ಈ ಕೇಣಿ ಕಾಂಟ್ರಾಕ್ಟ್ ಕೊಡೋದು ಈ ಮಧ್ಯವರ್ತಿಗಳು ಲಾಭ ಅಂತೀರ? ಹೌದು ಸರ್, ಹೌದು. ಲಾಭ ಇಲ್ಲದಲ್ಲಿ ಯಾರು ಮಾಡೋಕ್ಕಾಗಲ್ಲ ಸರ್. ಇವತ್ತು ಮಿನಿಮಮ್ ಈಗ ಒಂದು ಕ್ವಿಂಟಲ್ಗೆ ಈಗ 50,000 ರೂಪಾಯಿ ಆಯ್ತಂದ್ರೆ ಈಗ ಅವರು ಎಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗಕ್ಕೆ ಮಿನಿಮಮ್ ಅವ್ರಿಗೂ 3-4,000 ರೂಪಾಯಿ ಖರ್ಚು ಬಂದೇ ಬರುತ್ತೆ. ಅಡಿಕೆ ಎಳೆದಿಂದ ಹಿಡಿದು ಅಡಿಕೆ ಆರಿಸ್ಕೊಂಡು ಹೋಗಿ ಮತ್ತೆ ಸುಲಿಸಿ ಬೇಯಿಸಿ ಒಣಗಿಸಿ ಮತ್ತೆ ಅವ್ರಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಅಷ್ಟು ಖರ್ಚು ಬಂದೇ ಬರುತ್ತೆ ಸರ್. ಮಿನಿಮಮ್ 2-3,000 ರೂಪಾಯಿ ಖರ್ಚು ಬಂದೇ ಬರುತ್ತೆ ಸರ್. ಅವ್ರಿಗೆ ಲಾಭದಾಯಕ ಇದೆ ಸರ್. ನಾವು ರೈತರು ಮಾಡಿ ಚೆನ್ನಾಗಿರುತ್ತೆ. ಪಾಪ ನಮ್ಮ ರೈತರು ಎಲ್ಲದೂ ಮಾಡಕ್ಕೆ ಅಪೇಕ್ಷೆ ಪಡಲ್ಲ. ಇವತ್ತು ತೋಟ ಜಾಸ್ತಿ ಮಾಡಿಬಿಡೋದಾರೆ, ನಿರ್ವಹಣೆ ಮಾಡೋದು ಕಷ್ಟ ಇದೆ. ಇದ್ರ ಮೇನ್ ನಾನು ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಕೂಲಿಗಾರರು ಭಾರಿ ಕಷ್ಟ ಇದೆ ಸರ್. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ದುಡ್ಡು ತಗೋಬರೋ ಸರ್, ಲೇಬರ್ ತರಕಾಗ್ತಿಲ್ಲ ಸರ್. ನಮ್ಮ ರೈತರು ಆದಷ್ಟು ನಮ್ಗೆ ಎಷ್ಟು ಪ್ರಮಾಣದ ಬೇಕು ಅಷ್ಟು ಮಾಡೋದು ಸೂಕ್ತ ಸರ್. ನಾವೆಲ್ಲ ಹಾಕ್ಬಿಟ್ಟು ನಾವೆಲ್ಲ ಬೆಳೆ ಬೆಳಿತಂದ್ರೆ ಆಗಲ್ಲ, ಲೇಬರ್ ಸಿಗಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟು ಮಾಡುವಂತ ಕೆಲಸ ಸಾಧ್ಯ ಇತ್ತು ಅಷ್ಟು ಕೆಲಸ ಮಾಡೋದು ಸೂಕ್ತ ಅಂತ ನನ್ನ ಅನುಭವ ಪ್ರಕಾರ. ಈಗ ಅಡಿಕೆ ಎಲ್ಲ ಮಾರಾಟ ಮಾಡೋದಿಲ್ಲ ಮಾರುತ್ತಾರೆ ಸರ್? ಅಲ್ಲಿ ಹಳ್ಳಿಗೆ ಬರ್ತಾರೆ ಸರ್. ನಾವು ಪಕ್ಕದಲ್ಲಿ ಬೀನ್ಸ್ ಹೋದ್ರೆ ಕೊಯ್ಬೋದು, ಕಡೆ ಸಿದ್ದಾಪುರ ಆಯ್ತು ಅಲ್ಲಿ ಒಯ್ಬೋದು. ಅಡಿಕೆ ಮಾರಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಸಾಕಷ್ಟು ಜನ ಇವತ್ತಿನ ಸಹ ಖರೀದಿದಾರರು ಭಾರಿ ಜನ ಇದೆ ಸರ್. ಬಂದ್ಬಿಟ್ಟು ತೂಕ ಮಾಡಿ ಅಲ್ಲೇ ಪೇಮೆಂಟ್ ಮಾಡೋಗ್ಬಿಡ್ತಾರೆ. ಏನು ಅಡಿಕೆ ಮಾರೋದಂತ ತಮೆ ಇಲ್ಲ ಸರ್, ಬೇರೆ ಬೆಳೆ ಹಂಗಲ್ಲ. ಅಡಿಕೆ ಮಾತ್ರ ಬಂಗಾರ ಇದ್ದಂಗೆ. ಇವತ್ತು ಬಂಗಾರ ಆಯ್ತಪ್ಪ ಅಂದ್ರೆ ಅಟ್ ಎ ಟೈಮ್ ಏನು ದುಡ್ಡು ತರಬಹುದು. ಅಡಿಕೆಗೆ ಏನು ಇದು ಇಲ್ಲ ಸರ್. ಅಡಿಕೆ ಮಾರ್ಕೆಟ್ ಮಾಡಕ್ಕಂತೂ ಭಾರಿ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಈಗೆಲ್ಲ ಏನ್ ರೇಟ್ ಇದೆ ಅಡಿಕೆ ಸರ್? ಈಗ ಮಿನಿಮಮ್ ಮೊನ್ನೆ 52,000 ಆಯ್ತು ಸರ್. ಈಗ ನಿನ್ನೆಯಿಂದ ಸ್ವಲ್ಪ ಒಂದು 500 ರೂಪಾಯಿ ಕಮ್ಮಿ ಇದು 49,500-49,000 ಆಯ್ತು ಸರ್ ಆಲ್ರೆಡಿ. ಈಗ ರೈತರಿಗೆ ಒಂದು ಮಿನಿಮಮ್ ರೇಟ್ ಅಂದ್ರೆ ಎಷ್ಟಿದ್ರೆ ಲಾಭದಾಯಕ ಅಡಿಕೆ ಅಂತ ಸರ್? ನನ್ನ ಅನುಭವ ಪ್ರಕಾರ ಹೇಳ್ಬೇಕಪ್ಪ ಅಂದ್ರೆ ಈಗ ಒಳ್ಳೆ ಮಳೆ ಬರ್ತೈತೆ, ಇದೇ ತರ ಮಳೆ ಬಂದು ರೈತರು ಆದಷ್ಟು ಕಮ್ಮಿ ಖರ್ಚಿನಾಗ ಅಡಿಕೆ ತರ ಬೆಳೆಕೊಳ್ರೆ ಕೊನೆಗೆ 20,000 ರೂಪಾಯಿ ಸಿಕ್ಕರು ಅಡಿಕೆ ಲಾಸ್ ಇಲ್ಲ ಸರ್. ನನ್ನ ಅನುಭವ ಪ್ರಕಾರ ನಪ್ಪ ನಮ್ಮ ರೈತರು ಅನ್ಕೊಬಹುದು, ಇವ್ರನ್ನ ಹಿಂಗ್ ಮಾತಾಡ್ತಾರ ಅನ್ಬಹುದು. ಇವತ್ತು ಐತಲ್ಲ ಮಳೆ ಬಂದು ನೀರ್ ಚೆನ್ನಾಗಿದ್ರೆ ಅಡಿಕೆ 20,000 ರೂಪಾಯಿ ರೇಟ್ ಸಿಕ್ಕರು ಲಾಸ್ ಇಲ್ಲ. ಅದ್ರೊಳಗೆ ಬಂದ್ರು ಸ್ವಲ್ಪ ಇವತ್ತು ಲೇಬರ್ ಮೇಲೆ ಡಿಪೆಂಡ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ನಮಗೆ ಮೇನ್ ಏನಪ್ಪ ಅಂದ್ರೆ ನೀರು. ಅಡಿಕೆಗೆ ನೀರೊಂದು ಇತ್ತು ಅಂದ್ರೆ ಅಡಿಕೆ ಯಾವ ಪ್ರದೇಶದಾಗಾದ್ರೂ ಬೆಳಿಬಹುದು, ಅದು ಒಂಥರ ಕಾಡ್ಜೆತಿ ಬೆಳೆ. ನಮ್ಮ ರೈತರು ಅದಕ್ಕೆ ಅತಿ ಹೆಚ್ಚು ಪೋಷಣೆ ಕೊಡೋದು ದೊಡ್ಡ ತಪ್ಪು ಸರ್. ಅದು ಅಡಿಕೆ ತೋಟಕ್ಕೆ ಮಾತ್ರ ಸಸಿ ನಾಟಿ ಮಾಡಿದ್ವಿ ಅಂದ್ರೆ ಡ್ರಿಪ್ ಮುಖಾಂತರ ಮಿನಿಮಮ್ 1-2-3 ಗಂಟೆ ಸ್ಟಾರ್ಟಿಂಗು. ಮಳೆ ಬಂದ್ರೆ ಸರ್ ಟೋಟಲ್ ಆಗಿ ಜೂನ್ ಆಗಸ್ಟ್ ತಿಂಗಳಿ ಮಳೆ ಬಂದು ಸ್ಟಾರ್ಟ್ ಆಗ್ತಪ್ಪಂದ್ರೆ ರೈತರು ಆದಷ್ಟು ನೀರು ಅವಾಯ್ಡ್ ಮಾಡ್ರಿ ತೋಟಗಳಿಗೆ. ನೀರು ಜಾಸ್ತಿ ಕಟ್ಟದಷ್ಟು ನೆಲ ಎಟ್ಟೆ ಬಂದ್ಬಿಟ್ಟು ಪೋಷಕಾಂಶಗಳು ಸತ್ತು ಹೋಗಿ ಎರೆಹುಳು ಎಲ್ಲ ನೆಲ ಗಟ್ಟಿಯಾಗಿ ಎರೆಹುಳು ಸಾಯ್ತವೆ, ಪೋಷಕಾಂಶಗಳು ಹರಿದು ಹೋಗ್ತದೆ, ಆಮೇಲೆ ಭೂಮಿ ಗಟ್ಟಿ ಬಂದ್ಬಿಟ್ಟು ಗಿಡನೂ ಫೇಲ್ ಆಗ್ತಿರುತ್ತೆ. ಆದಷ್ಟು ನಮ್ಮ ರೈತರು ಕೇಳ್ಕೊಳೋದೇನಂದ್ರೆ ನೀರನ್ನ ಅವಾಯ್ಡ್ ಮಾಡ್ರಿ. ನವಂಬರ್ ಡಿಸೆಂಬರ್ ತಿಂಗಳಿಗೆ ಮಳೆ ಕ್ಲೋಸ್ ಆಗ್ತದೆ, ಡಿಸೆಂಬರ್ ಜನವರಿಯಿಂದಲೂ ಬಿಸಿ ಸ್ಟಾರ್ಟ್ ಮಾಡಬಹುದು. ಅದು ಡ್ರಿಪ್ ಮುಖಾಂತರ ನೀರು ಹಾಯಿಸ್ರಿ, ಯಾಕಂದ್ರೆ ಇವತ್ತು ನೀರಿದೆ ಅಂತೇಳಿ ಜಾಸ್ತಿ ಅರಿ ಬಿಡ್ಬೇಡ್ರಿ. ಲಿಮಿಟೇಷನ್ಗೆ ನೀರು ಕಟ್ಟ್ರಿ, ಆದಷ್ಟು ಲಿಮಿಟೇಷನ್ ಗೊಬ್ಬರ ಹಾಕ್ರಿ, ಆದಷ್ಟು ಸಾವಯವ ಗೊಬ್ಬರಕ್ಕೆ ಒತ್ತು ಕೊಡೋದು ನನ್ನ ಅನಿಸಿಕೆ. ಈಗ ಸಾವಯವ ಕೃಷಿಗೆ ಒತ್ತು ಕೊಡಿ ಅಂತೀರ, ಈಗ ನೀವು ದೊಡ್ಡ ರೈತರು 60 ಎಕರೆ ಜಮೀನಿಗೆ ಅಡಿಕೆ ತೋಟ ಇದೆ, ಅಲ್ಪಾವಧಿ ಬೆಳೆಗಳೆಲ್ಲ ಬೆಳೀತೀರ, ಈ ಗೊಬ್ಬರಕ್ಕೆ ಹೆಂಗ್ ಮಾಡ್ತೀರ? ಏನಾದ್ರೂ ಜಾನುವಾರು ಸಾಕಾಣಿಕೆ ಮಾಡಿದ್ರೆ ಸರ್? ನಮ್ಮವು 6 ವರ್ಷ ಇದೆ ಸರ್. ನಮ್ಮ ಮಿನಿಮಮ್ ಒಂದು ದಿನಕ್ಕೆ 40-50 ಲೀಟರ್ ಗಂಜಲ ಸ್ಟೋರ್ ಹಾಕಿ ಸರ್ ನಮ್ದು. ನಾವು ಒಂದು 500 ಲೀಟರ್ ಸ್ಟೋರೇಜ್ ಮಾಡ್ಕೊಂಡಿ ಸರ್. ನಾವೆಲ್ಲ ನಮ್ಮ ಗಂಜಲ್ನೆಲ್ಲ ಏನ್ ಬರುತ್ತಾ ಡ್ರಮ್ ಮಾಡಿದ್ವಿ ಸರ್, ಸ್ಟೋರೇಜ್ ಮಾಡ್ತೀವಿ 500 ಲೀಟರ್. ಅದಕ್ಕೆ ನಮ್ಮ ಟ್ರ್ಯಾಕ್ಟರ್ ಎಲ್ಲ ತಗೊಂಡೋಗ್ಬಿಟ್ಟು ತೋಟಗಳಿಗೆ ಎಲ್ಲ ಅಡಿಕೆ ಗಿಡಗಳಿಗೆಲ್ಲ ಮೊದಲು 1 ಲೀಟರ್ ಹಾಕ್ತಿದ್ವಿ ಸರ್. ಒಂದ್ ಸ್ಟೆಪ್ ಒಂದ್ ಲೇಯರ್ ಬರ್ತೀವಿ ಸರ್ ಸ್ಟಾರ್ಟಿಂಗ್ ಇಂದ, ಆಮೇಲೆ ನೆಕ್ಸ್ಟ್ ಮುಗಿದ್ಮೇಲೆ ಸೆಕೆಂಡ್ನೇ ಲೇಯರ್ ಹೋಗ್ತೀವಿ ಸರ್. ಅಂದ್ರೆ ನಾವು ಗೋತ ವೇಸ್ಟ್ ಮಾಡಲ್ಲ ಸರ್, ಗಿಡ ಬಿಟ್ಟು 1 ವರ್ಷ ಸರ್. ಮತ್ತೆ ಇನ್ನೊಂದು, ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಗೊಬ್ಬರ ತರಿಸ್ತಾರೆ ದುಬಾರಿ ದುಡ್ಡಿಗೆ, ಆಮೇಲೆ ಎಲ್ಲ ಗುಣಸುತ್ತಂತ ಮಾಡ್ತಾರೆ ಸರ್. ಗಿಡ ಎಲ್ಲ ಭಕ್ತ ಎಲ್ಲ ಸುತ್ತ ಆಳವಡಿಸ್ಬಿಟ್ಟು ಗೊಬ್ಬರ ಹಾಕ್ತಾರೆ. ಅದು ದೊಡ್ಡ ತಪ್ಪು ಸರ್ ಅದು. ಯಾಕಪ್ಪ ಅಂದ್ರೆ ಒಳ್ಳೆ ನವಂಬರ್ ಡಿಸೆಂಬರ್ ತಿಂಗಳಿಗೆ ಹೊಸ ಬೇರು ಬರ್ತಿರುತ್ತೆ, ಅದರಿಂದ ಗೊಬ್ಬರ ನೀರು ಎಳ್ಕೊಳೋದು. ನಮ್ಮ ಜನ ಮಾಡ್ತಾರೆ ಎಲ್ಲ ಕಟ್ ಕಟ್ ಮಾಡಿ ಅದು ಗೊಬ್ಬರ ತುಂಬಿಟ್ಟು ಮತ್ತೆ ಮ್ಯಾಲ ಮಣ್ಣು ಮುಚ್ಚಿ ಬಿಡ್ತಾರೆ. ಅದು ದೊಡ್ಡ ತಪ್ಪು ಸರ್. ಅದರಿಂದಲೇ ಎಷ್ಟೋ ರೋಗಗಳು ಅಟ್ಯಾಕ್ ಆಗ್ತಾ ಇರೋದು ಸರ್. ಇವತ್ತು ಯಾರು ಸಹ ಮಾಡ್ದಂಗೆ ನಮ್ಮ ರೈತರು ನಾನು ಮಾಡೋ ಪ್ರಕಾರ, ನಾನು ಈಗ 13 ವರ್ಷದಿಂದಲೂ ಗಿಡದಿಂದ 2 ಅಡಿ ದೂರ ಹಾಕ್ತೀನಿ ಸರ್. ಗೊಬ್ಬರನ 2 ಅಡಿ ದೂರ ಹಾಕ್ಬಿಟ್ಟು ಟ್ಯಾಕ್ಟ್ರಿ ಕಲ್ಟಿವೇಷನ್ ಮಾಡ್ತೀವಿ. ಅಂದ್ರೆ ನಾವು ಬಲರಾಮ ಅಂತ ಹೊಡೆಯಲ್ಲ ಸರ್, ನಾವು ಬಾಣ್ಲಿ ಅಂತ ಬರುತ್ತೆ ಸರ್. ಬಾಣ್ಲಿ ಹೊಡೆಯದಿಂದನ ಅದರಲ್ಲಿ ಬೆಳೆದಂತ ಎಲ್ಲಾ ತರ ಹುಲ್ಲು ಕಡ್ಡಿ ಗರಿ

ನಂದು ಡಿಗ್ರಿ ಮುಗಿದ್ಮೇಲೆ ನಮ್ಮ ಅಪ್ಪಾಜಿಯವರು ಇಲ್ಲಪ್ಪ ನೀನು ಸುಮ್ಮನೆ ಏನೋ ಒಂದು ಕೆಲಸ ಕೊಡಿಸ್ತೀವಿ ಹೋಗ್ಬಿಡ್ರಿ ಅಂದ್ರು. ಇಲ್ಲ ಅಪ್ಪಾಜಿ ನಾನು ತೋಟ ಮಾಡಲೇಬೇಕು, ನಾನು 5-6 ಎಕರೆ ತೋಟ ಇತ್ತು, ನಮ್ಮ ಅಜ್ಜರು ಮಾಡಿದ್ದು ನಮ್ಮ ಅಪ್ಪರು ಮಾಡಿದ್ದು. ಇಲ್ಲ ಅಪ್ಪಾಜಿ ನಾನು ತೋಟನೇ ಮಾಡಬೇಕು, ನಾನು ಓದಕ್ಕೆ ಹೋಗಲ್ಲ, ನಾನು ಕೆಲಸಕ್ಕೆ ಹೋಗಲ್ಲ ಅಂದರೆ. ಆಯ್ತಪ್ಪ ನಿನ್ನ ಇಷ್ಟ ಅಂದರು ಸರ್. ಹಂಗಾಗಿ ನಾನು ವ್ಯವಸಾಯಕ್ಕೆ ನಮ್ಮನೆ ಎಲ್ಲ ಕೆಲಸನೂ ನಿರ್ವಹಣೆ ನಾನು ಮಾಡ್ತೀವಿ ಸರ್. 2 ಟ್ರ್ಯಾಕ್ಟರ್ ಇದೆ ಸರ್, ದೊಡ್ಡದೊಂದಿದೆ, ಸಣ್ಣ ಟ್ರ್ಯಾಕ್ಟರ್ ಒಂದಿದೆ. ಅಂದ್ರೆ ನಾವು ಎಲ್ಲ ಮಿಷಿನರಿ ಕೆಲಸನೇ ನಾನು ಮಾಡ್ತೀವಿ ಸರ್. ನಾನು ಆದಷ್ಟು ಯಾವುದು ಲೇಬರ್ನ ಬಳಸಲ್ಲ ಸರ್. ಆದಷ್ಟು ಅಡಿಕೆ ಸೀಸನ್ ಮಾತ್ರ ಲೇಬರ್ ಬಳಸ್ತೀವಿ, ಮತ್ತೆ ನೆಕ್ಸ್ಟ್ ಏನಾದ್ರು ಈಗ ಕ್ಯಾರೆಟ್ ಅವಲ್ಲಿ ಲೇಬರ್ ಬಳಸಿಂತೀವಿ. ಇನ್ನು ಮೆಕ್ಕೆಜೋಳನೆಲ್ಲ ಮಿಷಿನ್ ಕಟ್ಟೋ ಮಾಡಿಸ್ಬಿಟ್ಟು ಸರ್. ನಾವು ಟೋಟಲ್ ಯಾವುದು ಲೇಬರ್ ಮುಖಾಂತರ ಹೋಗಲ್ಲ, ಮಿಷಿನ್ ಕಟ್ಟೋ ಮಾಡಿಸ್ಬಿಟ್ಟು ರೆಡಿ ಬರುತ್ತೆ, ಅದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಹಂಗೆ ಮಾರ್ಕೆಟ್ಗೆ ಬಿಟ್ಬಿಡ್ತೀವಿ ಸರ್. ಸಂತೋಷವಾಗಿ ನೆಮ್ಮದಿಯಾಗಿದ್ದೀರಾ ಕೃಷಿ ಸರ್? ನನಗೆ ಖುಷಿ, ಭಾರಿ ಖುಷಿ ಕೊಟ್ಟಿದೆ ಸರ್. ಬಹಳ ಸಂತೋಷ ರಾಜಶೇಖರ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಶರಣ ಶರಣಾರ್ಥಿಗಳು. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕರಾದ ರಾಜಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ. ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್. ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಳಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,001 ರೂಪಾಯಿಂದ ಗರಿಷ್ಠ 5,625 ರೂಪಾಯಿಗಳು. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 55,619 ರೂಪಾಯಿಂದ ಗರಿಷ್ಠ 56,029 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 37,459 ರೂಪಾಯಿಂದ ಗರಿಷ್ಠ 37,899 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 31,409 ರೂಪಾಯಿಂದ ಗರಿಷ್ಠ 31,810 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 55,139 ರೂಪಾಯಿಂದ ಗರಿಷ್ಠ 55,569 ರೂಪಾಯಿಗಳು. ಅವರೆ ಕ್ವಿಂಟಾಲ್ಗೆ ಕನಿಷ್ಠ 2,709 ರೂಪಾಯಿಂದ ಗರಿಷ್ಠ 3,051 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 2,323 ರೂಪಾಯಿಂದ ಗರಿಷ್ಠ 5,435 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,389 ರೂಪಾಯಿಂದ ಗರಿಷ್ಠ 7,321 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,200 ರೂಪಾಯಿಂದ ಗರಿಷ್ಠ 3,730 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,489 ರೂಪಾಯಿಂದ ಗರಿಷ್ಠ 1,901 ರೂಪಾಯಿಗಳು. ಮೆಕ್ಕೆಜೋಳ ಜೋಳದಾರಳು ಕ್ವಿಂಟಾಲ್ಗೆ ಕನಿಷ್ಠ 2,080 ರೂಪಾಯಿಂದ ಗರಿಷ್ಠ 3,089 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,080 ರೂಪಾಯಿಂದ ಗರಿಷ್ಠ 3,669 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5,129 ರೂಪಾಯಿಂದ ಗರಿಷ್ಠ 5,609 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 4,039 ರೂಪಾಯಿಂದ ಗರಿಷ್ಠ 6,769 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 12,075 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,990 ರೂಪಾಯಿಗಳು. ಹುಣಸೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,500 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ. ತೆಂಗಿನಕಾಯಿ ಕನಿಷ್ಠ 20,000 ರೂಪಾಯಿಂದ ಗರಿಷ್ಠ 25,000 ರೂಪಾಯಿಗಳು. ಭತ್ತ ಚಿಕ್ಕದು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಮಸ್ಕಾರ ನಿನಗೆ ಭಾಸ್ಕರ. ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಂ ದಿವ್ಯಾ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಸಾವಯವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧಕಿಯಾಗಿ